ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಳ್ಳಿ ಹೊಸೂರು ಗ್ರಾಮದ ಸಗಾರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. ನಮ್ಮ ದೇವರಿಗೈದು ಹಸಿರುಳೇಳ ನಮ್ಮ ಗುರಬೇಗ ಹಸಿರುಣೇಳಯ ನಮ್ಮ ದೇವರಿಗೈದು ಹಸಿರುಳೇಳ ನಮ್ಮ ಗುರಬೇಗ ನಮ್ಮ ದೇವರಿಗೈದು ಚರುಣರು ಸಲಹ ಮುನ್ನಮ್ಮಲಿ ದೇವರು ಕರುಣರು ಬಹುಗಳು ನಿಮ್ಮಲ್ಲ ಚರುಣರು ಸಲಹ ಮುನ್ನಮ್ಮಲಿ ದೇವರು ಕರುಣರು ಬಹುಗಳು ನಿಮ್ಮಲ್ಲ ಕರುಣರು ಬಹುಗಳು ನಿಮ್ಮಲ್ಲ ದರ ಕೈಲಾಸ ತುದಿ ನಮುಗೇಳಯ್ಯ ಕರುಣರು ಬಹುಗಳು ನಿಮ್ಮಲ್ಲ ದರ ಕೈಲಾಸ ತುದಿ ನಮುಗೇಳಯ್ಯ ಕರುಣರು ಬಹುಗಳು ನಿಮ್ಮಲ್ಲ ದರ ಕೈಲಾಸ ತುದಿ ನಮುಗೇಳಯ್ಯ ಕರುಣರು ಬಹುಗಳು ನಿಮ್ಮಲ್ಲ ದರ ಕೈಲಾಸ ತುದಿ ನಮುಗೇಳಯ್ಯ ಕಲ್ಯಾಣದ ಹಾಗೂ ನಮ್ಮ ಊರಣ್ಣ ಕೈಲಾಸದ ಹಾಗೂ ನಮ್ಮವರ ಕಲ್ಯಾಣದ ಕಲ್ಯಾಣದ ಹಾಗೂ ನಮ್ಮ ಊರಣ್ಣ ಕೈಲಾಸದ ಹಾಗೂ ನಮ್ಮವರ ಕಲ್ಯಾಣದ ಕಲ್ಯಾಣ ಕಡೆ ಬಗಲದೊಳಗ ಬುನಾದಿ ಹಾಕಿದವರು ನಮ್ಮವರ ಕಲ್ಯಾಣ ಕಡೆ ಬಗಲದೊಳಗ ಬುನಾದಿ ಹಾಕಿದವರು ನಮ್ಮವರ ಕಲ್ಯಾಣ ಬುನಾದಿ ಹಾಕಿದವರು ನಮ್ಮ ಊರಣ ಬೊಮ್ಮಂಡಲ ಕಡಿದವರು ನಮ್ಮವರ ಬುನಾದಿ ಹಾಕಿದವರು ನಮ್ಮವರ ಪಹಾತಣಕ ಒದಗಂಗೆ ನಾ ಪವ ಹಂಚಿಗೆ ಹಾಕಿದವರು ನಮ್ಮವರ ಪಹಾತಣಕ ಒದಗಂಗೆ ನಾ ಪವ ಹಂಚಿಗೆ ಹಾಕಿದವರು ನಮ್ಮವರ ಪವಂಚಿಗೆ ಹಾಕಿದವರು ನಮ್ಮವರಣ್ಣು ಸೀತಾಳು ತಂದವರು ನಮ್ಮವರ ಪವಂಚಿಗಾಕಿದವರು ನಮ್ಮವರ ಸೀತಾಳು ತಂದವರು ನಮ್ಮವರಣ ಜೀವನ ಪೂಜೆಯ ಮಾಡಿದವರು ನಮ್ಮವರ ಸೀತಾಳು ತಂದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ ಹಾಕಿದವರು ನಮ್ಮವರ ಮೋಹಾರ ಮಾಡದ ಉದ್ದಾನ ಕಲ್ಲಿಗೆ ಮೋದ್ರಿಗೆ